ನೀವೇನಾದರೂ ಮಾತಾಡಿದ್ರೆ ನಿಮ್ಮ ವಿಚಾರ ಅಲ್ಲಿಗೆ ನೇರವಾಗಿ ತಲುಪುತ್ತೆ ರೇಡಿಯೋ ಮುಖಾಂತರ. ರೈತ ಬಾಂಧವರೇ, ನಮ್ಮ ಕಿಸಾನ್ ವಾಣಿಯಲ್ಲಿ ಪ್ರತಿನಿತ್ಯ ಏನೇನು ಕಾರ್ಯಕ್ರಮ ಪ್ರಸಾರ ಆಗುತ್ತಂತ ಗಮನಿಸ್ತಾ ಇರ್ತೀರಿ. ಒಟ್ಟಾರೆ ರೈತೋಪಯೋಗಿ ಪ್ರಸಾರ ನಿಮಗೆ ತಲುಪ್ತಾ ಇರುತ್ತೆ, ಅನುಕೂಲಗಳು ಅದೇ ಆಗ್ತದವೆ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ನಮಸ್ತೆ ಸರ್, ನನ್ನ ಕುಡಿಯಾರ ಮುಸ್ತಪ್ಪ ಯವಕಪ್ಪಡಿ. ಎಲ್ಲಿಂದ? ಯವಕಪ್ಪಡಿ. ಯವಕಪ್ಪಾಡಿ? ಹೌದು, ಮುತ್ತಪ್ಪನವರು. ಹೌದು ಹೌದು ಸರ್. ಹಾ ಹಾ, ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಿದ್ರಿ ಮುತ್ತಪ್ಪನವ್ರೆ? ನನ್ನ ಬೆಳೆಸಿದೆ ರೇಡಿಯೋ ಕೊಡಗಿನಲ್ಲಿ. ಅಬ್ಬ, ಹೆಂಗ್ ಹೇಳ್ತೀರಿ ಸರ್? ಸಾಧಾರಣ ಎಲ್ಲಾ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹಾ ಹಾ, ಇತ್ತೀಚೆಗೆ ತಾವು ಬಂದ ನಂತರ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಯಾಕೆ ಇಲ್ಲ, ಫೋನ್ ಕನೆಕ್ಟ್ ಆಗ್ತಾ. ಹಾಗೆ ಹಾಗೆ, ಟ್ರೈ ಮಾಡ್ದೆ. ಅಲ್ಲ, ನಮ್ ಬಗ್ಗೆ ಏನಾದ್ರೂ ಬೇಸರ ಇಟ್ಕೊಂಡ್ಬಿಟ್ರೆ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ, ಒಂದ್ಸಲ ಬಂದೆ ತಮ್ಮ ಹತ್ರ ಮಾತಾಡ್ಲಿಕ್ಕೆ. ಕೃಷಿ ಕೃಷಿ ಕಾರ್ಯಕ್ರಮಗಳನ್ನ ಕೇಳೋದು, ಕೃಷಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಅಲ್ದಲನೇ ಇತರೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ ಅಲ್ವಾ? ಹೌದು ಹೌದು ಸರ್. ಹೌದು, ತಮ್ದು ಎಷ್ಟೆಕರೆ ಜಮೀನು ತೋಟ ಇದೆ ಮುತ್ತಪ್ಪನವ್ರೆ? ಈಗ ಸದ್ಯಕ್ಕೆ ಒಂದು 5 ಎಕರೆ ಇದೆ ಸರ್. 5 ಎಕರೆಯಲ್ಲಿ ಏನೇನ್ ಬೆಳಿತೀರಿ? ಈಗ ಅರ್ಬಿಕಾ ಇದೆ, ರೋಬಸ್ಟ ಇದೆ. ಹಾ ಹಾ, ಮತ್ತೆ ಇದು ತದೆಂಡ ಮಳು ಬೆಟ್ಟದ ತಪ್ಪಲಿನಲ್ಲಿ ಇದೀವಿ ನಾವು. ಹಾ ಹಾ, ಇಲ್ಲಿ ಬಹಳ ಒಂದು 250-300 ಇಂಚ್ ಮಳೆ ಬೀಳ್ತದೆ, ಮತ್ತೆ ಹೊಗೆ ನಿಲ್ತದೆ ಸರ್. ಮಂಜು ನಿಲ್ತದೆ, ಅದರಿಂದ ಮೆಣಸು ಬರಲ್ಲ ಬರಲ್ಲ. ಮತ್ತೆ ಹೆಚ್ಚು ಗಾಳಿ ಇರೋದ್ರಿಂದ ಕಾಫಿ ಕೃಷಿ ನಮ್ಗೆ ಬಹಳ ಕಷ್ಟದ ಒಂದು ಜೀವಮಾನ ಸರ್. ಸ್ವಲ್ಪ ಏಲಕ್ಕಿ ಮಾಡ್ಕೊಂಡಿದೀನಿ, ಜೇನು ಸಾಕಣಿಗೆ ಬರ್ತೀನಿ. ಏಲಕ್ಕಿ ಚೆನ್ನಾಗಿ ಬರುತ್ತಾ? ಏಲಕ್ಕಿ ಅಂತೂ ಪರವಾಗಿಲ್ಲ ಸರ್. ಈಗ ಅದೊಂದು ಕಟ್ಟೆ ರೋಗ ಬಂದ ಮೇಲೆ ಏಲಕ್ಕಿ ತೋಟ ಎಲ್ಲ ಹೋಯ್ತು. ಈಗ ಕ್ಲೈಮೇಟ್ ಚೇಂಜ್, ಏಲಕ್ಕಿ ಅಷ್ಟೇನು ಇಲ್ಲ. ಈಗ ನಾವೇ ದುಡಿಯೋದ್ರಿಂದ ಅಲ್ಲಿಂದಲ್ಲಿಗೆ ಬಿಸಾಗ್ತಾ ಇದೆ. ಅಲ್ಲಿಂದ ಇಲ್ಲಿಗೆ ಅಲ್ದಲನೆ ಮತ್ತೆ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಿರುತ್ತೆ ದುಡ್ಡು. ಹೌದು, ಮತ್ತೆ ಏಲಕ್ಕಿಗೆ ರೇಟ್ ಬಿದ್ದೋಯ್ತು. ಹೌದು, ವ್ಯತ್ಯಾಸ ಆಗುತ್ತೆ. ಈಗ 2,500 ರೇಟ್ ಬಂದಿತ್ತು, ಈಗ 600 ರೂಪಾಯಿ ಇದೆ. 600 ರೂಪಾಯಿನು ಉತ್ತಮವಾದ ಬೆಲೆನೆ, ಆದ್ರೂ ಉಳಿಯೋದಿಲ್ಲ ಅನ್ನೋ ತರ ಹೇಳ್ತಾರೆ. ಈಗ ಮುತ್ತಪ್ಪನವ್ರೆ, ನಿಮ್ ಸಂಖ್ಯೆನೇ ಹೇಳಿ. 9444. ಹಾ ಹಾ, 84. ಹಾ ಹಾ, ಇನ್ನೊಂದ್ ಸರಿ. 2 9 9 3. ಅಲ್ಲ, 9444. 9444. ಹಾ ಹಾ, 2 2 2. ಹಾ, 93. 93. ಹಾ, ಮಾತಾಡ್ತೀವಿ ನಿಮ್ ಜೊತೆಗೆ ಆಮೇಲೆ. ಹಾ ಹೌದು, ಕೇಳ್ತಾ ಇದೆ. ತೊಂದ್ರೆ ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇದೆ, ಸ್ಪಷ್ಟವಾಗಿದೆ. ಈಗ ತಮ್ಮ ಜೊತೆ ಮಾತಾಡದೆ ತುಂಬಾ ವರ್ಷನೆ ಕಳೆಯಿತು, ಫೋನ್ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು. ಹೌದು, ಇಲ್ಲ ವಿವರವಾಗಿ ನಾವು ನೀವು ಮಾತಾಡೋಣ, ಒಂದ್ ಕಾರ್ಯಕ್ರಮನ ರೂಪಿಸಿ ಪ್ರಸಾರ ಮಾಡೋಣ. ನಿಮ್ಮ ಕಷ್ಟ ಸುಖ ಮತ್ತೆ ಸಮಸ್ಯೆ ಹೇಗೆ ನೀವು ಬದುಕ್ತದ್ರಿ ಇದನ್ನೆಲ್ಲ ನಮ್ಮ ಇತರರು ತಿಳ್ಕೊಂಬ್ಲಿ. ನಾನು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಸುಮಾರು 20 ವರ್ಷ. ಓಹೋ, ಸರಿನೇ. ಅಂದ್ರೆ ಕೊಡಗಿನಲ್ಲಿ ಎಲ್ಲರನ್ನು ಪರಿಚಯ ಇದೆ, ಎಲ್ಲ ಅಧಿಕಾರಿಗಳನ್ನ ಪರಿಚಯ ಇದೆ, ಎಲ್ಲರನ್ನು ಪರಿಚಯ ಇದೆ. ಆಕಾಶವಾಣಿ ಬೆಳೆಸಿದ್ರು ಸರ್. ಓಕೆ ಓಕೆ, ಇಲ್ಲ ಮಾತಾಡೋಣ ತಗೊಳ್ಳಿ, ಮಾತಾಡೋಣ. ಈಗ ಒಂದು ಪ್ರಶ್ನೆ ತಮಗೆ ಕೇಳ್ತಾ ಇದೆಯಲ್ವಾ? ಸುವಾಸನೆ ಮತ್ತು ರುಚಿಯಲ್ಲಿ ಇವತ್ತಿಗೂ ಹೆಸರಾಗಿರುವ ಅರೇಬಿಕ ಕಾಫಿಯ ತಳಿ ಯಾವುದು ಅಂತ ಹೇಳ್ಬೋದಾ? ಒಂದು ಅರೇಬಿಕ ಅಂದ್ರೆ ತುಂಬಾ ವೆರೈಟಿ ಇದೆ, ಅದರಲ್ಲಿ ಯಾವ್ದಂತ ಅಷ್ಟೇನು ನನಗೆ ಇಲ್ಲ, ಗೊತ್ತಾಗುತ್ತೆ. ಇವತ್ತಿಗೂ ಒಂದು ತಳಿ ಇದೆ, ಅದು ಹಳೆ ತಳಿ, ಅದು ಸುವಾಸನೆ ಮತ್ತು ರುಚಿಗೆ ಎಲ್ಲಾ ತಳಿಗಳಿಗಿಂತ ಶ್ರೇಷ್ಠ ಅಂತ ಅನ್ಕೊಂಡು ಬಹಳ ಜನ ಹೇಳ್ತಾರೆ. ಇದು ಸಾಬೀತಾಗಿದೆ ಸಂಶೋಧನೆಗಳಿಂದ, ಅಧ್ಯಯನಗಳಿಂದ. ನಿಮ್ಮಲ್ಲಿ ಇರಬಹುದು ಕೆಲವೊಂದು ಗಿಡಗಳು. ಹಳೆ ಹಳೆ ತಳಿ, ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಿ. ಹಳೆ ತಳಿ, ನಮ್ಮ ಹಳೆ ತಳಿ ಹೆಸರು ಗೊತ್ತಿಲ್ಲ ಸರ್. ನಾವು ಇಲ್ಲಿ ಮಾಮೂಲು ನಮ್ಮ ಅರ್ಬಿ ಅಂತ ಹೇಳ್ತೀವಿ. ಓಕೆ, ನೋಡೋಣ. ಈಗ ಮುಂದಿನವ್ರು ಮಾತಾಡ್ತಾರಲ್ಲ, ವಿಚಾರ ಗೊತ್ತಾಗ್ಲಿಲ್ಲ ಅಂದ್ರೆ ತಿಳಿಸ್ತೀವಿ. ಓಕೆ. ಮಳೆ ಆಯ್ತಾ ತಮ್ ಕಡೆಗೆ? ಸರಿ, ಮಳೆ ಆಯ್ತಾ? ಒಂದು ಮಳೆ ಈಗ ಇವತ್ತು ಮಳೆ ಬಂತು ಸರ್, ನಮ್ಗೆ ಎಲ್ಲ ಮಳೆ ಆಗಿದೆ ಬೆಟ್ಟಕ್ಕೆ. ಸರಿನೇ, ಅಂದ್ರೆ ಕೆಳಗಡೆ ಕಕ್ಕ ಬೆಟ್ಟ ಕೆಳಗಡೆ ಆಗಿದೆ, ಇಲ್ಲಿ ತಡೆಯಲು ತಪ್ಪಲಿಗೆ ಆಗಿಲ್ಲ ಸರ್. ಆಗತ್ ಬಿಡಿ, ಆಗತ್ತೆ. ನಾವು ಒಂದ್ಸಲ ತಡೆಯಲು ತಪ್ಪಲಿಗೆ ಭೇಟಿ ಕೊಡಿ ಸರ್. ಬರೋಣ ಬರೋಣ ಬರೋಣ ಆಗ್ಲಿ. ಥ್ಯಾಂಕ್ ಯು ಸರ್, ಧನ್ಯವಾದ, ನಮಸ್ಕಾರ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಕೊಂಡು ಅದರಲ್ಲೂ ಸುಖವನ್ನ ಕಾಣುವ ರೈತರನ್ನ ನಾವು ನೋಡಬಹುದು. ಕಷ್ಟಗಳಿದ್ರೇ ಸುಖ ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ? ಸುಖ ಎಷ್ಟೋ ಸಾರಿ ನಮಗೆ ಕಷ್ಟ ಕೊಟ್ಬಿಡುತ್ತೆ, ತೊಂದರೆಗಳನ್ನ ಉಂಟು ಮಾಡುತ್ತಂತ ಮಾತಾಡೋದಿದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಅದನ್ನ ಹುಡುಕ್ಬೇಕಷ್ಟೇ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಕೊಡಗು ಜಿಲ್ಲೆಯ ರೈತರು, ಅದರಲ್ಲೂ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿರುವ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಾವು ಸಂತೋಷ ಪಡ್ತೀವಿ. ಯುವ ರೈತರು, ಯುವತಿಯರು, ರೈತ ಮಹಿಳೆಯರು ಮತ್ತು ಅನುಭವಿ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ. ಸಂಖ್ಯೆ ಹೀಗಿದೆ, ಆರಾಮಾಗಿ ಮಾತಾಡಲಿಕ್ಕೆ ಬೇರೆಯವರು ಅವಕಾಶ ಕೊಟ್ಟಂಗಾಗಿದೆ ನೋಡಿ ಅಲ್ವಾ? ಹೊರಗಡೆ ಜಿಲ್ಲೆಯವರು ಮಾತಾಡ್ತಾ ಇದ್ರು, ನಾವು ಈ ಒಂದು ವಿಚಾರವನ್ನು ಹೇಳಿದ ಮೇಲೆ ಅವರು ಕೊಡಗಿನ ರೈತರಿಗೆ ಇರಲಿ ಅಂತ ಅನ್ಕೊಂಡು ಅವರು ಸಹಕರಿಸ್ತಾರದು ನಮಗೆ ಅಭಿಮಾನದ ಸಂಗತಿ. ಕರೆ ಬಂತು. ನಮಸ್ಕಾರ, ಯಾರು ತಾವು? ಹಲೋ ನಮಸ್ಕಾರ, ನಾನು ಡಾಕ್ಟರ್ ನಿತಿನ್ ಪ್ರಭು ಅಂತ ಸುಳ್ಳದಿಂದ ಮಾತಾಡ್ತಿದ್ದೀನಿ. ಸುಳ್ಳದಿಂದ ಮಾತಾಡ್ತದ್ರಿ ಡಾಕ್ಟ್ರೆ? ನಾವು ಕೊಡಗಿನ ರೈತರಿಗೆ ಈ ಕಾರ್ಯಕ್ರಮ ಮೀಸಲಿಡೋಣ ಅಂತ ಅನ್ಕೊಂಡೆ ಹೇಳ್ತಾ ಇದ್ವಿ. ಯಾಕಂದ್ರೆ ಕೊಡಗಿನ ರೈತರು ಕೆಲವೊಂದ್ಸಾರಿ ನಮಗೆ ಸಿಗೋದಿಲ್ಲ ಬೇರೆಯವ್ರು ಮಾತಾಡ್ತಾರಂತ ಒಂದ್ ರೀತಿ ಆರೋಪ ಮಾಡ್ತಾರೆ. ಹಾಗಾಗಿ ಕೃಷಿಕರು ಇವತ್ತು ಕೊಡಗಿನವರೇ ಆಗಿರ್ಬೇಕು ಅನ್ಕೊಂಡು ನಮ್ಮ ಬಯಕೆ. ನಮ್ಮ ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದ, ಬೇಸರ ಮಾಡ್ಕೋಬೇಡಿ. ನಮಸ್ಕಾರ, ಧನ್ಯವಾದ. ಕೇಳುಗರೆ, ಕೊಡಗು ಜಿಲ್ಲೆಯ ಯುವ ಕೃಷಿಕರು, ಯುವತಿಯರು, ಹಾಗೆ ಅನುಭವಿ ರೈತ ಬಾಂಧವರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ವಿಚಾರಗಳನ್ನು ಸೂಕ್ಷ್ಮವಾಗಿ ಹಂಚಿಕೊಳ್ಬಹುದು, ಹಾಗೆ ಕೃಷಿ ರಸಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಕರೆಗಳನ್ನು ಮಾಡ್ತಾ ಇದ್ರಿ, ಆರಾಮಾಗಿ ದಾರಿ ಸಿಗುತ್ತಂತ ಅನ್ಕೊಳ್ತಾ ಇದೀವಿ, ಮಾತಾಡಿ. ನಮಸ್ಕಾರ, ಹೇಳಿ, ಯಾರು ತಾವು? ಹೆಸರೇನಂದ್ರಿ? ರಾಜಮಾದಪ್ಪ ಪಾಲಂಗಾಲ. ನಿಮ್ಮ ಪರಿಚಯ ಮಾಡ್ಕೊಡಿ ರಾಜಮಾದಪ್ಪನವ್ರೆ. ಎಷ್ಟೆಕರೆ ತಮ್ದು ತೋಟ ಇದೆ? 4 ಎಕರೆ. ಕಾವ್ಯ ಅವ್ರ ಜೊತೆ ಮಾತಾಡಿದಿರಿ ಸರ್? ಇರ್ಲಿ, ಹೇಳಿ ಹೇಳಿ. 4 ಎಕರೆ ತೋಟ ಇದೆ ಅಲ್ವಾ? ಆಮೇಲೆ ಏನ್ ಬೆಳಿತೀರಿ ಹೇಳಿ? ಕಾಫಿ. ಸಾವಯವದಲ್ಲಿ ಭತ್ತ ಬೆಳಿತಿದ್ದೆ ಸರ್. ಈಗ ಆನೆಯಿಂದಾಗಿ ಒಂದ್ 5 ವರ್ಷ ಆಯ್ತು ಮಾಡದೆ. ಹೌದಾ? ಓಹೋ, ಅಷ್ಟೊಂದು ಆನೆಗಳ ಸಮಸ್ಯೆನಾ? ಹೌದು ಹೌದು ಸರ್. ಈಗ ಕಾಫಿ ಬಿಟ್ಬಿಟ್ರ? ಈಗ ಈಗ ಬೆಳೆ ಬೆಳೆಯಕ್ಕೆ ಆಗೋದಿಲ್ಲ. ಆನೆ ಭತ್ತ ಪೂರ್ಣ ಕೈ ಬಿಟ್ಬಿಟ್ರ? ಹೌದು ಸರ್, ಮಾಡಕ್ಕೆ ಆಗೋದಿಲ್ಲ. ಇಲ್ಲಿ ಅಕ್ಕಪಕ್ಕ ಯಾರಿಗು ಮಾಡಕ್ ಆಗೋದಿಲ್ಲ. ಮಾಮೂಲಿ ಡೈಲಿ ಆನೆಗಳು ಇಲ್ಲೇ. ಓಹೋ, ಹಾಗಾಗಿ ನಾನು ಸಾವಯವದಲ್ಲೇ ಮಾಡ್ತಾ ಇದ್ದೆ. ಬರೀ ಸಗಣಿ ಗೊಬ್ಬರ ಮತ್ತೆ ಜೀವಾಮೃತ ಎಲ್ಲ ಮಾಡಿ ಬೆಳೀತಿದ್ದೆ. ಈಗ ಬಹಳ ಬೇಜಾರಾಗ್ತದೆ ಸರ್. ನಮಗೆ ಪೇಟೆ ಅಕ್ಕಿ ಊಟ ಮಾಡೋಕು ಚಂದ ಆಗೋದಿಲ್ಲ. ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಒಂದ್ 4-6 ಕಿಲೋಮೀಟರ್ ದೂರದಲ್ಲಿ ನಿಮ್ಮವರು ಇರ್ತಾರೆ. ಹೌದು, ದೂರದಲ್ಲಿ ಹೋಗಿ ಮಾಡೋಕೆಲ್ಲ ಕಷ್ಟ ಆಗ್ತದೆ. ಅಲ್ಲ, ಕೆಲವೊಬ್ರು ಏನ್ರಪ್ಪ 10-20 ಕಿಲೋಮೀಟರ್ 50 ಕಿಲೋಮೀಟರ್ ತನಕ ಹೋಗಿ ತೋಟ ಮಾಡಿಸ್ತಾರೆ, ಗದ್ದೆ ಮಾಡಿಸ್ತಾರೆ. ಒಂದು ವಯಸ್ಸಲ್ಲಿ ಹುರುಪಿರುತ್ತೆ. ತಮಗೆ ವಯಸ್ಸೆಷ್ಟು ರಾಜಮಾದಪ್ಪನವ್ರೆ? 60 ನಡೀತದೆ. 60 ಸ್ವಲ್ಪ ಕಷ್ಟನೇ ಓಡಾಡೋದು ಅದಿದಲ್ವಾ? ಹೌದೌದು. ಈಗೊಂದು ಪ್ರಶ್ನೆ ಕೇಳ್ತಾ ಇದ್ವಿ, ಕೇಳ್ತಾ ಇದೆಯಲ್ವಾ? 693 ಅನ್ನ ಸರಿ ಇದೆ, ಆ ಕಡೆ ಕಡೆ ಅದು ಸಂಖ್ಯೆ ಸರಿ ಇಲ್ಲ. 693 ಅನ್ನೋದು 9 ಸರಿ ಇದೆ. 6 ಅಲ್ಲ, 3 ಅಲ್ಲ, 795 ತಳಿ ನಿಮ್ಮಲ್ಲಿ ಇದೆಯಲ್ವಾ? ನಮ್ಮ ಮುಂಚೆ ಬೆಳಿತಿದ್ದೇವೆ ಸರ್, ಅದು ನಮಗೆ ಆಗಲ್ಲ. ತಳಿ ಯಾವ್ದು ಅಂತ ಅಷ್ಟು ಗೊತ್ತಿರ್ಲಿಲ್ಲ. ಇಲ್ಲ, ಎಲೆ ನೋಡಿ ಹೇಳ್ಬಿಡ್ತಾರೆ ಎಷ್ಟೋ ಜನ. ಓ, ಇದು ಕಾವೇರಿ, ಇದು 795, ಇದು ಕಾಟಿಮೂರು, ಸಾಚಿಮೂರು, ಇದು ಚಂದ್ರಗಿರಿ, ಹೇಮಾವತಿ, ಈ ತರ ಹೇಳೇ ಬಿಡ್ತಾರೆ. ನಾವು ಜಾಸ್ತಿ ಅರಬಿಕೆ ಬೆಳಿತಿರ್ಲಿಲ್ಲ. ಈ ಸಾರಿ ನೋಡಿ ಒಳ್ಳೆ ಬೆಲೆ. ಅತ್ಯದ್ಭುತವಾದ ಬೆಲೆ, ದುಡ್ಡು ಕಂಡು ಬಹಳ ಸಂತೋಷ ಪಟ್ಟಿರೋರು ಇದಾರೆ, ಅರಬಿಕಾ ಬೆಳೆದಿರೋರಲ್ವಾ? ಹೌದು. ಧನ್ಯವಾದ ರಾಜಮಾದಪ್ಪನವ್ರೆ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. 08-2-2-2-0-0-0-6 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಮಸ್ಕಾರ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಅಬೂಬಕರ್ ಸರ್, ಪೆರಾಜಿಯಿಂದ. ಪರಿಚಯ ಇದೆ, ನಾವು ಹತ್ರ ಕರೆ ಮಾಡೋಲ್ಲ. ಏನಂದ್ರಿ? ನಿಮ್ಮ ಪರಿಚಯ ಇದೆ, ನನಗೆ ಯಾವ್ದು ಕರೆ ಮಾಡೋದು ಕಡಿಮೆ. ಹೌದಾ? ಹಾ, ಯಾಕಂತೆ? ನಮಗೆ ಕೃಷಿ ಎಲ್ಲ ಕಡಿಮೆ ಸರ್. ನನಗೆ ಒಂದು ಕೆಂದಳೆ ಗಿಡ ಇದೆ ಇಲ್ಲಿ ಮನೆಯಲ್ಲಿ. ಅದೆಲ್ಲ ಕಾಯಿ ನಿಲ್ಲಲ್ಲ ಸರ್, ಕಾಯಿ ಉದುರುವುದು, ಕಾಯಿ ತುಂಬಾ ಆಗುತ್ತೆ, ಅದೆಲ್ಲ ಉದುರೋದು, ಎಂತ ಮಾಡೋದು ಅದಕ್ಕೆ ಅಂತ. ಹೌದಾ? ಇದು ಈ ಕೃಷಿ ಸಂಬಂಧಿ ಸಮಸ್ಯೆಗಳ ಕಾರ್ಯಕ್ರಮದಲ್ಲಿ ನಾವು ನೀವು ಮಾತಾಡಬಹುದು. ಇದು ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ. ನನಗೆ ಲೈನ್ ಸಿಗಲ್ಲ, ಹಾಗೆ ನೀವು ಇದು ಹೇಳಿಬಿಡಿ ಅದ್ರ ಮತ್ತೆ ನಾನೇ ಅಲ್ವಾ. ನಿಮ್ಮ ನಿಮ್ ಸಂಖ್ಯೆನ ಕೊಡಿ, ಆಮೇಲೆ ಮಾತಾಡೋಣ ನಾವು. ಹೇಳಿ ಹೇಳಿ ಹೇಳಿ, ನಿಮ್ಮ ಸಂಖ್ಯೆನ. 944 94 89 374 ಸರ್. ಓಕೆ. ತಾವು ಮನೆ ಸುತ್ತಮುತ್ತ ಅಥವಾ ನಿಮ್ದಾದ ಚಿಕ್ಕ ಜಮೀನು ಏನಾದ್ರೂ ಇದೆಯಾ? ತೋಟ ಇದೆಯಾ? ತೋಟ ಇದೆ. ಅಡಿಕೆ ಮತ್ತೆ ತೆಂಗು ಮತ್ತೆ ರಬ್ಬರ್ ಅದು ಇರುವುದು. ಎಷ್ಟಿದೆ? ಕಾಫಿ ಎಲ್ಲ ಕಡಿಮೆ ಇದೆ. ಎಷ್ಟಿದೆ ತೋಟ? ಯಾರು ಸರ್? ನಿಮ್ದು? ನಮಗೆ ನಮಗೆ ಇಲ್ಲ. ಏನ್ ಮಾಡ್ತೀರಿ ಮತ್ತೆ ನಿಮ್ಮ ಜೀವನಕ್ಕೆ? ನಾವು ಜೀಪ್ ಓಡಿಸೋದು. ಓಹೋ, ಜೀಪ್ ಚಾಲಕ. ಎಷ್ಟು ವಯಸ್ಸು ನಿಮ್ದು? 59 ಸರ್. ಅಲ್ಲ, ಕೃಷಿಗೂ ಜೀಪಿಗೂ ಸಂಬಂಧ ಇದೆ ಅಲ್ವಾ? ಕಾರ್ಮಿಕರನ್ನ ಕರ್ಕೊಂಡು ಬರೋದು ಅಥವಾ ಪದಾರ್ಥಗಳನ್ನ ಸಾಗಿಸೋದು ಅಲ್ವಾ? ಇಲ್ಲಿ ಕಡಿಮೆ, ಜನ ಕರ್ಕೊಂಡು ಹೋಗೋದು ಕಡಿಮೆ ಸರ್, ನಮಗೆ ಬೇರೆ ಏನಾದ್ರೂ ಬಾಡಿ ಇರುತ್ತೆ. ಓಹೋ, ಹಾಗೆ ಹಾಗೆ. ಆ ಕಡೆ ಕೊಡಗಿನಲ್ಲಿ ಇದ್ದಾಗ ಇಲ್ಲ ಇಲ್ಲಿ. ಹಾಗೆ ಅದೇ ಆಗ್ಲಿ ಅಬೂಬಕರ್, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಕೃಷಿ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಪ್ರತಿದಿನ ಕಿಸಾನ್ ವಾಣಿಯಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗ್ತದವೆ ಅನ್ನೋ ಒಂದು ಸಂದರ್ಭದಲ್ಲೇ, ವಿಚಾರ ಹೇಳೋ ಸಂದರ್ಭದಲ್ಲೇ ಕರೆಗಳು ಬರ್ತದವೆ. ಮಾತಾಡ್ತಾ ಹೋಗೋಣ, ಸಮಯ ಸಿಕ್ಕರೆ ಬರೋ ದಿನಗಳ ಕಾರ್ಯಕ್ರಮಗಳನ್ನ ಉಲ್ಲೇಖ ಮಾಡ್ತೀವಿ. ನಮಸ್ಕಾರ, ಹೇಳಿ, ಯಾರು ತಾವು? ಸುಬ್ರಹ್ಮಣಿ, ವಿರಾಜ್ಪೇಟೆ. ಸುಬ್ರಹ್ಮಣ್ಯ ಅವರೇ, ಚೆನ್ನಾಗಿದ್ದೀರಿ? ನಿಮ್ ಕಡೆಗೆ ಮಳೆ ಹೇಗಿದೆ? ಮಳೆ ಇಲ್ಲ ಸರ್. ಲೇಟ್. ಈ ವಾರ ಸರಿ ಮಳೆ ಬರ್ಲಿಲ್ವಾ? ಇಲ್ಲ ಇಲ್ಲ, ಬರ್ಲಿಲ್ಲ ಸರ್. ಸರಿ ಸರ್, ಬೇಕಾಗಿತ್ತ? ಬೇಕಾಗಿತ್ತು, ಕಾಫಿಗೆಲ್ಲ ಬ್ಯಾಕಿಂಗ್ ಮಾಡ ಇದ್ರೆ ಒಳ್ಳೇದು ಅಲ್ವಾ? ಹೌದು. ಸುಬ್ರಹ್ಮಣ್ಯ ಅವರೇ, ಕೊಳ ಅಥವಾ ಹೊಂಡಗಳಿಗೆ ಸಗಣಿಯನ್ನು ಹಾಕಿದ ಎಷ್ಟು ದಿನಗಳಲ್ಲಿ ಮೀನುಗಳಿಗೆ ಬೇಕಾದ ಸೂಕ್ಷ್ಮ ಸಸ್ಯಗಳು ಬೆಳೀತಾವಂತ ಹೇಳ್ಬೋದಾ? ಕೆರೆಗೆ ಅಥವಾ ಹೊಂಡಗಳಿಗೆ ಕೊಳಗಳಿಗೆ ಸಗಣಿಯನ್ನು ಹಾಕ್ತಾರೆ, ಹಾಕಿ ಎಷ್ಟು ದಿನಗಳಲ್ಲಿ ಸೂಕ್ಷ್ಮದ ಸಸ್ಯಗಳು ಮೀನಿಗೆ ಸಂಬಂಧಪಟ್ಟಂತೆ ಆಹಾರವಾಗಿ ಬೆಳೀತಾವಂತ ಹೇಳ್ಬೋದಾ? ಸುಮಾರು ಒಂದು 21 ದಿವಸ ಆಗ್ಬೇಕಾಗುತ್ತೆ. ಹೌದಾ? ಹೇಗೆ ಹೇಳ್ತೀರಿ 21 ದಿನ ಅಂತ? ಯಾವಾಗೋ ನಿಮ್ಮ ಕಾರ್ಯಕ್ರಮದಲ್ಲಿ ಕೇಳಿದ. ನೀವು ಮೀನು ಸಾಕ್ತೀರಾ? ಮೀನು ಅದೇ ಮಾರಕೇನು ಸಾಕೋದಿಲ್ಲ ಸರ್, ಹಾಗೆ ಬಿಟ್ಟು ಹಾಗೆ, ಅದಕ್ಕೆ ಫೀಡ್ ಗೀಡ್ ಏನ್ ಕೊಡೋಲ್ಲ. ಹಾಗಾಗಿ ಸಗಣಿನೂ ಹಾಕೋದಿಲ್ವಾ ನೀವು? ಇಲ್ಲ ಇಲ್ಲ ಇಲ್ಲ, ಆಗೋದಿಲ್ಲ. ಅದು ಸ್ವಲ್ಪ ದೂರದ ಕೆರೆ ಸರ್, ಅಲ್ಲೆಲ್ಲ ಕಳವಾಗುತ್ತೆ. ಅದಕ್ಕೆ ಇದೇ ಸ್ವಲ್ಪ ಮೀನು ವರ್ಷದಲ್ಲಿ ಎಲ್ಲ ಇಳಿತೀವಿ. ಓಕೆ. ಉತ್ತರ ಸರಿ ಇಲ್ಲ, ಹಾಗಾಗಿ ಮುಂದಿನ ಕರೆಗೆ ಹೋಗ್ತೀವಿ, ನೋಡೋಣ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕೊಡಗು ಜಿಲ್ಲೆಯ ಕೃಷಿಕರು, ಯುವಕರು, ಯುವತಿಯರು, ರೈತ ಮಹಿಳೆಯರು, ಅನುಭವಿ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಸಂಪರ್ಕಕ್ಕೆ ಸಂಖ್ಯೆ 08-2-2-2-2-0-0-0-6, ಎರಡರ ಮುಂದೆ 4-0-6. ಈ ಸಂಖ್ಯೆ ಆರಾಮಾಗಿ ಲಭ್ಯ ಇದೆ, ಮಾತಾಡ್ಬೋದು. ಅನುಭವಿ ಕೃಷಿಕರಂತೂ ಈ ಸಂಪರ್ಕದಲ್ಲಿ ಈ ಸಂದರ್ಭದಲ್ಲಿ ಮಾತಾಡಿದರೆ ನಾವು ವಿವರವಾದ ಸಂದರ್ಶನವನ್ನು ಮಾಡಲಿಕ್ಕೂ ಪ್ರಯೋಜನ ಆಗುತ್ತೆ. ಮುಂದಿನ ಕರೆ ಮಾತಾಡಿ. ನಮಸ್ಕಾರ, ಯಾರು ತಾವು? ನಮಸ್ಕಾರ ಸರ್. ಯಾರು ತಾವು? ನಾವು ಮಡಿಕೇರಿ ತಾಲೂಕು ಬೆಟ್ಟತೂರು ಗ್ರಾಮದಿಂದ ಸರ್, ಜಗದೀಶ್ ಅಂತ. ಹಿಂದೊಮ್ಮೆ ಕರೆ ಮಾಡಿದ್ದೆ. ಹೌದಾ? ಹಾ, ಜಗದೀಶ್ ಅವರು ಮಾತಾಡಿದ್ರಾ? ವಿವರವಾಗಿ ನಿಮ್ಮ ಕಾರ್ಯಕ್ರಮ, ನಿಮ್ಮ ಅನುಭವದ ವಿಚಾರಗಳನ್ನ ಹಂಚಿಕೊಂಡಿದ್ದೀರಾ? ನಿಮ್ ಜೊತೆ ಮಾತಾಡಿದ್ದೆ, ಆದ್ರೆ ಏನು ಪ್ರಸಾರ ಏನು ಆಗ್ಲಿಲ್ಲ. ಹೌದಾ? ಎಷ್ಟು ಎಕರೆ ತಮ್ದು ತೋಟ ಇದೆ? 3.5-4 ಎಕರೆ ಒಳಗೆ. 4 ಎಕರೆ. ಅಲ್ಲೆಲ್ಲ ಅರೇಬಿಕ ಹೆಚ್ಚ ರೋಬಸ್ಟನು ಇದೆಯಾ? ರೋಬಸ್ಟ ಹೆಚ್ಚು ಸರ್, ಅರಬಿಕ ಇಂಟರ್ ಪ್ಲಾಂಟೇಷನ್. ಓಹೋ, ನಾನೊಂದು ಅರ್ಧ ಎಕರೆ ಸೆಪರೇಟ್ ಆಗಿ ಅರಬಿಕ ಮಾಡಿದ್ದೀನಿ. ಹೌದು, ಯಾವ ತಳಿ? ನಂಬರ್ 6 ಅಂತ ಹೇಳಿ, ಸುಂಟಿಗೊಪ್ಪದಿಂದ ಬೀಜ ತಗೊಂಡು ನಮ್ಮ ರಿಲೇಷನ್ ಮನೆಯಲ್ಲಿ. ಓಹೋ, ಭತ್ತ ಬೆಳ್ಕೊಂತೀರಾ? ಭತ್ತ ಇಲ್ಲ ಸರ್, ಸುಮಾರು ಒಂದು 20 ವರ್ಷದಿಂದ ಬಿಟ್ಬಿಟ್ಟಿದ್ವಿ ಆನೆ ಹಾವಳಿಯಿಂದ. ಓ, ದನ ಕರುಗಳು? ದನ ಕರುಗಳು ಇದೆ ಸರ್, ಎರಡು ಹಸು ಇದೆ, ಎರಡು ಕರು ಇದೆ. ಓಹೋ, ಗೊಬ್ಬರ ಎಲ್ಲ ತೋಟಕ್ಕೆ ಉಪಯೋಗ ಮಾಡ್ತೀವಿ. ಗೋಬರ್ ಗ್ಯಾಸ್ ಇದೆಯಾ? ಇಲ್ಲ ಸರ್, ಗೋಬರ್ ಗ್ಯಾಸ್ ಮಾಡಿ. ನಾಲ್ಕು ಎಕರೆಯಲ್ಲಿ ದುಡಿಮೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀರಿ ಅಲ್ವಾ? ಹೌದು ಸರ್, ಪರವಾಗಿಲ್ಲ, ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದ್ವಿ. ಆದರೆ ಮಳೆ ಆಶ್ರಯದಿಂದ ಬೆಳೆದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ. ಹಾಗೆ ಹಾಗೆ ಇರ್ಲಿ, ಹಾಗೆ ಖರ್ಚುಗಳನ್ನು ಕಡಿಮೆ ಇರ್ತಾವಲ್ವಾ? ನಾವೇ ಮಾಡ್ಕೊಳ್ತೀವಿ ಎಲ್ಲ ನೋಡಿ. ಅದೇ ಅತಿಯಾದ ಅತಿಯಾದ ಹೊರೆ ಅನ್ಸೋದಿಲ್ಲ. ಮತ್ತೆ ನೀವು ಹೇಳಿದಂಗೆ ಕೆಲವೊಂದ್ಸಾರಿ ಇಡೀ ದಿನ ದುಡಿಬಹುದು ಅಥವಾ ಅದಕ್ಕಿಂತ ಹೆಚ್ಚು ದುಡಿಬಹುದು. ಕೆಲವೊಂದ್ಸಾರಿ ಆರಾಮಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ಕಾಲ ಕಳೆಯುತ್ತದೆ ಸರ್ ನಮಗೆ. ಹಾ ಹಾ ಹಾ, ನಿಜ ನಿಜ ನಿಜ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಜಗೀಶಣ್ಣ? ನಾನು ಮಿಸ್ಸಸ್ ಮತ್ತೆ ಇದೇ ಮಗ ಇದ್ದಾನೆ, ಅವನು ಮಡಿಕೇರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹಾ ಹಾ, ಓಕೆ. ನೀವಿಬ್ರು ಮತ್ತೆ ಮಗ ಬಿಡುವಿದ್ದಾಗ ಕೈ ಹಾಕ್ತಾರಲ್ವಾ? ಹೌದು. ಚಿಕ್ಕವನು ಇಂಜಿನಿಯರ್ ಮುಗಿಸಿ ಬೆಂಗಳೂರಲ್ಲಿ ಕೋರ್ಸ್ ಮಾಡ್ತಾ ಇದ್ದಾನೆ. ಅಲ್ವಾ, ನೋಡಿ. ಅದೇ ಪ್ರಶ್ನೆ ಕೇಳ್ತಾ ಇದ್ವಿ ಜಗದೀಶಣ್ಣ, ಕೊಳ ಅಥವಾ ಹೊಂಡಗಳಿಗೆ ಸಗಣಿಯನ್ನು ಹಾಕಿದ ಎಷ್ಟು ದಿನಗಳಲ್ಲಿ ಮೀನುಗಳಿಗೆ ಬೇಕಾದ ಸೂಕ್ಷ್ಮ ಸಸ್ಯಗಳು ಬೆಳೀತವೆ ಅಂತ ಅನ್ಕೊಂಡು ನಮ್ಮ ಪ್ರಶ್ನೆ. ಎಷ್ಟು ದಿನದಲ್ಲಿ? ಒಂದು 10-12 ದಿವಸದೊಳಗೆ. ಅದ್ರೊಳಗಡೆನೆ 5-10 ದಿನಗಳಲ್ಲಿ ಸೂಕ್ಷ್ಮದ ಸಸ್ಯಗಳು ಬೆಳೀಲಿಕ್ಕೆ ಶುರುವಾಗ್ತವೆ, ಮೀನುಗಳಿಗೆ ಆಹಾರವಾಗ್ತದೆ. ಮಳೆಗಾಲದಲ್ಲಿ ನೋಡಿದೀವಿ ನಾವು, ಅಲ್ಲಿ ದನಗಳು ಸಗಣಿ ಹಾಕಿದ್ರೆ ಒಂದ್ 4-5 ದಿವಸ ಮಳೆ ಬಂದ್ಮೇಲೆ ಅದನ್ನ ದನದಿಂದ ಹುಲ್ಲಿನ ಬೀಜಗಳು ಮೊಳಕೆ ಬಂದ್ಬಿಡುತ್ತೆ. ಅದು ಬೇಗ ಬಂದ್ಬಿಡುತ್ತೆ. ನೀರಿನಲ್ಲಿ ಸೂಕ್ಷ್ಮದ ಸಸ್ಯಗಳು ಮೀನುಗಳಿಗೆ ಆಹಾರವಾಗಬೇಕಾಗಿರೋದ್ರಿಂದ ಬೇಗ ಅದೊಂಥರ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣದಿದ್ರು ದಿಟ್ಟಿಸಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದು. ತಾವೇನಾದ್ರೂ ಹತ್ತಿರದಲ್ಲಿ ಮೀನು ಸಾಕ್ತೀರಾ? ಇಲ್ಲ ಸರ್, ಇಲ್ಲಿ ಪಕ್ಕದಲ್ಲಿ ಎಲ್ಲ ಸಾಕ್ತಾರೆ. ಅಷ್ಟು ಮಾರಾಟಕ್ಕಾಗುವಷ್ಟು ಸಿಕ್ಕಿರ್ತದೆ. ಮೀನು ಸಾಕಾಣಿಕೆಯಿಂದ ಆನೆಗಳಿಗೆ ಪೂರಕ ಮಾರಕ ಅನ್ನೋ ತರ ಹೇಗೆ ಅರ್ಥೈಸ್ಕೊಳ್ತೀರಿ? ಆನೆಗಳು ಹೊಂಡಗಳಿಗೆ ಅಥವಾ ಕೊಳಗಳಿಗೆ ಬಂದು ಹಾಳು ಮಾಡೋದು ಈ ತರ ಏನಾದ್ರೂ ಆಗುತ್ತಾ? ಆಗುತ್ತೆ ಸರ್, ಇಲ್ಲಿ ಒಂದೆರಡು ಕೆರೆ ನೀವು ಸಹತ್ರ ಆಗಿದೆ ಇಳಿದಿದೆ. ಓ ಹೋ ಹೋ, ನೀರ್ ಕಂಡ್ಬಿಟ್ರೆ ಅದ್ರಲ್ಲಿ ಆಟ ಆಡ್ಕೊಂಡು ಹಾಳು ಮಾಡಿ ಹೋಗ್ಬಿಡೋದು. ಮೇಲೆ ಹತ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದನ್ನ ದಿಂಡನ್ನೇ ಹೊಡೆದು ನೀರ್ ಖಾಲಿ ಮಾಡಿ ಆಮೇಲೆ ಮೇಲೆ ಹೋಗ್ತದೆ. ಓಹೋ, ದಿಂಡನ್ನ ಹೆಂಗ್ ಖಾಲಿ ಮಾಡ್ತವೆ? ನೀರು ಅದ ದಿಂಡನ್ನ ಹೊಡೆದು ಬಿಡ್ತೇವೆ ಸರ್ ಕಾಲಲ್ಲಿ. ಹೌದು, ಆಮೇಲೆ ಪೈಪ್ ಏನಾದ್ರು ಕೊಟ್ಟಿರ್ತಾರೆ ಇದು ಹೋಗ್ಲಿಕ್ಕೆ, ಓವರ್ ಫ್ಲೋಡ್ ಆಗಿ ಹೋಗ್ಲಿಕ್ಕೆ ಆ ಪೈಪ್ ಅನ್ನೇ ಬಿಸ ಕೊಡ್ತೇವೆ. ಬಾಬಾ ನೋಡಿ ಎಷ್ಟು ಸ್ಟ್ರಾಂಗ್ ಅಲ್ವಾ. ಈಗ ಇವತ್ತು ಈಗ 1/2 ಗಂಟೆ ಮುಂಚೆ 7 ಆನೆಗಳು ಆ ಕಡೆ ಹೋಯ್ತು ಸರ್ ನಮ್ಮ ಕಡೆಯಿಂದ. ಹಗಲಲ್ಲೇ ಓಡಾಡ್ತೇವೆ. ನೋಡಿ ನೋಡಿ ನೋಡಿ, ಏನ್ ಮಾಡೋದು, ಅವುಗಳ ಜೊತೆ ನಾವು ವಾಸ ಇರ್ಬೇಕು, ನಮ್ ಜೊತೆಗೆ ಅಲ್ಲ ಅವು. ಒಳ್ಳೇದಾಗ್ಲಿ, ಸಮಸ್ಯೆಗಳೇನು ಹಾಗೆ ಇರೋದಿಲ್ಲ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ, ಕರೆಗಳನ್ನ ಮಾಡ್ತಾ ಇದ್ರಿ. ಕೊಡಗು ಜಿಲ್ಲೆಯ ಕೃಷಿಕರು ಸಂಪರ್ಕ ಮಾಡಿ. ಯಾರು ತಾವು ಹೇಳಿ? ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ನಾನು ದೇಕಮ್ಮಣ್ಣ ಮಧುಕುಮಾರ್ ಅಂತ, ದಾವಣಗೆರೆ ಗ್ರಾಮ. ಶ್ರೀಮಂಗಲ ಹೋಬಳಿ. ಮಧುಕುಮಾರ್ ಅವರು, ತಮ್ದು ಎಷ್ಟೆಕರೆ ತೋಟ ಇದೆ? ಒಂದು 11 ಎಕರೆ ತೋಟ ಇದೆ ಸರ್. ಈ ಹಿಂದೆ ಮಾತಾಡಿದ್ರೆ ತಾವು? ಮಾತಾಡಿದ್ದೆ ಸರ್. ಅಲ್ವಾ? ಹೌದು ಸರ್. ಹೌದು, 4-6 ತಿಂಗಳ ಹಿಂದೆ ಅಲ್ವಾ? ಒಂದು ವರ್ಷ ಆಯ್ತೇನ. ಹೇಗಿದೆ ನಿಮ್ಮ ಪರಿಸರ ಅಲ್ಲೆಲ್ಲ, ಮಳೆ ಮತ್ತೆ ಕಾಫಿ? ಮಳೆ ಈ ವರ್ಷ ಮಾರ್ಚ್ ಅಲ್ಲಿ ಚೆನ್ನಾಗಿ ಮಳೆ ಬಂದಿದ್ದು ಸರ್. ನಾವು ಇರಿಗೇಟ್ ಮಾಡಿದ್ವಿ ಫಸ್ಟ್ ರೌಂಡ್, ಮತ್ತೆ ಬ್ಯಾಕಿಂಗ್ ಮಳೆ ಸಿಕ್ಕಿದೆ ಈಗ. ಪರವಾಗಿಲ್ಲ. ಕಳೆದ ವರ್ಷ ಮಳೆಯಿಂದ ತೊಂದರೆನೇ ಜಾಸ್ತಿ ಆಗಿತ್ತು, ಈ ವರ್ಷ ಪರವಾಗಿಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಿ. ಈ ಸಾರಿ ಕಾಫಿ ಫಸಲು ಹೇಗಿತ್ತು ಹೋ ಸಾರಿಗಿಂತ? ಕಾಫಿ ಫಸಲು ಬಹಳ ಕಮ್ಮಿ ಸರ್ ಈ ವರ್ಷ. ಓಹೋ, ಕಾಫಿ ಪೆಪ್ಪರ್ ಎಲ್ಲ ಫಸಲು ಕಮ್ಮಿ. ಮುಂದಿನ ವರ್ಷಕ್ಕೆ ಅನುಕೂಲ ಆಗ್ತದ ಅಂತ ಅನ್ಕೊಳ್ಬಹುದು? ಈಗ ಪರವಾಗಿಲ್ಲ, ಈಗ ಇದು ಬ್ಲಾಸಮ್ ಶವರ್ ಬ್ಯಾಕಿಂಗ್ ಶವರ್ಸ್ ಎಲ್ಲ ಆಗಿದೆ. ಅಲ್ಲ, ಗಿಡಗಳ ಬೆಳವಣಿಗೆ ಮತ್ತೆ ಇದನ್ನೆಲ್ಲ ನೋಡಿದ್ರೆ ಬರೋ ವರ್ಷ ಚೆನ್ನಾಗಿ ಫಸಲು ಬರುತ್ತನ್ನೋ ಒಂದು ಭಾವನೆ ಇದೆಯಾ ತಮಗೆ? ವಿಶ್ವಾಸ ಇದೆ ಸರ್, ಮುಂದಕ್ಕೆ ಮಳೆಗಾಲ ಏನಾಗ್ತದೆ ಗೊತ್ತಿಲ್ಲ. ನಿಜ ಅಲ್ಲ, ಎಲ್ಲ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು. ಮಾಡೋ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡ್ರೆ ಒಳ್ಳೇದೇ ಅಲ್ವಾ? ಹೌದೌದೌದು. ತಮ್ದು 11 ಎಕರೆ ತೋಟ, ಆಮೇಲೆ ಭತ್ತ ಬೆಳೀತಾ ಇದೀರಾ? ಭತ್ತ ಬೆಳಿತೀವಿ ಸರ್. ಎಷ್ಟೆಕರೆ? 2 ಎಕರೆ. 2 ಎಕರೆ. ಆಮೇಲೆ ದನಕರುಗಳು? ದನಕರುಗಳು ಸದ್ಯಕ್ಕೆ ಇಟ್ಕೊಂಡಿಲ್ಲ. ಇದು ಕಿತ್ತಳೆ ಎಲ್ಲ ಬೌಂಡ್ರಿಯಲ್ಲಿ ಬೆಳೆ, ಕಿತ್ತಳೆ, ತೆಂಗು, ಅಡಕೆ ಎಲ್ಲ ಬಸರುಗಳು ಇದೆ. ತಾವಳಗೆರೆ ಒಬ್ಬ ರೈತ ಮಹಿಳೆಯರನ್ನ ಸಂಪರ್ಕ ಮಾಡಿದ ಹಂಗೆ ನೆನಪಿದೆ, ಮಚ್ಚಮಾಡ ಸುಜಾತ ಅವರು. ಹೌದು ಸರ್. ತಮ್ಗೆ ಹತ್ತಿರ ಆಗ್ತದ ಅವ್ರ ತೋಟ? 1 ಕಿಲೋಮೀಟರ್ ಆಗ್ಬೋದು. 1 ಕಿಲೋಮೀಟರ್. ಅದೇ ಮೂಸಂಬಿ ಬೆಳೆದಿದ್ದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು, ತಾವು ನೋಡಿದಿರ ಅವ್ರ ತೋಟಕ್ಕೆ ಹೋಗಿ? ತೋಟಕ್ಕೆ ಹೋಗಿಲ್ಲ ಸರ್. ಹೋಗ್ಬನ್ನಿ. ದೂರ ಆಗ್ತದೆ. ಅಲ್ಲ, 1 ಕಿಲೋಮೀಟರ್ ಅಂದ್ರೆ ಒಂದಲ್ಲ 2 ಕಿಲೋಮೀಟರ್ ಇದ್ರು ಹೋಗಿ ನೋಡ್ಕೊಂಬಂದ್ರೆ ನಿಮ್ಗೇನೋ ಒಂದು ಸರ ಸ್ಫೂರ್ತಿ ಸಿಗುತ್ತೆ. ಈಗ ಕಿತ್ತಳೆ ಕೊಡಗಿನಲ್ಲಿ ಬೆಳೆಯೋದು ಈ ಹಿಂದೆಲ್ಲ ಚೆನ್ನಾಗಿತ್ತು, ಸಹಜವಾಗಿತ್ತು. ಆದ್ರೆ ಮೂಸಂಬಿಯನ್ನ ಚೀಲ್ಗಟ್ಲೆ ಬೆಳೀತಾ ಇದೀನಿ, ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ನಾವು ಹೋಗೋಣ ಅಂತ ಅನ್ಕೊಂಡು ಈ ಪ್ರಯತ್ನ ಪಟ್ರೆ ಕೊರೋನಾ ಬಂತು, ಏನೇನೋ ಸಮಸ್ಯೆಗಳಾದ್ವು. ಅದೇ ಭೇಟಿ ಮಾಡಿ. ತಮ್ದು ಸಂಖ್ಯೆನ ಹೇಳಿ ಮಧುಕುಮಾರಣ. 9480-290-360. ಓಕೆ. ನಮ್ಮ ವಿನಂತಿ, ಮಚ್ಚಮಾಡ ಸುಜಾತ ಅವ್ರನ್ನ ಭೇಟಿ ಮಾಡಿ, ಹಾಗೆ ಅವರ ತೋಟ ಎಲ್ಲ ಹೇಗಿದೆ ಅಂತ ಪ್ರೀತಿಯಿಂದ ಗೌರವದಿಂದ ಅವ್ರ ಜೊತೆ ಮಾತಾಡ್ಕೊಂಡು ನೋಡು ಸರ್, ಟೈಮ್ ಸಿಕ್ಕಿದ್ರೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಆಗ್ಲಿ. ರೈತರು ಯಾವಾಗ್ಲೂ ಅವ್ರದೇ ತೋಟದಲ್ಲಿ ಇರುತ್ತೆ. ಪ್ರಶ್ನೆ ತಮಗೆ ಕೇಳಿ ಸರ್. ರೋಬಸ್ಟ ಕಾಫಿ ಬೆಳೆಯಲ್ಲಿ ಹೂಗಳು ಅರಳಿದಾಗ ಎಷ್ಟು ಗಂಟೆಗಳಲ್ಲಿ ಪರಾಗಸ್ಪರ್ಶ ಮುಗಿಯುತ್ತೆ? ಒಂದು 3-4 ಗಂಟೆಯಲ್ಲಿ ಮುಗಿಯುತ್ತದೆ. ಓಹೋ, ಅಷ್ಟು ಬೇಗ ಮುಗಿದ್ಬಿಡುತ್ತೆ ಅಂತ ಹೇಳ್ತೀರಾ? ಪರಾಗಸ್ಪರ್ಶ ಆಗುತ್ತೆ, ಆದ್ರೆ 12-18 ಗಂಟೆವರೆಗೆ ಮಳೆ ಬಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳೋದಿದೆ. ಅದ್ರ ಒಳಗಡೆ ತಿರ್ಗ ನೀರು ಏನಾದ್ರು ಆಗ್ಬೇಕಾದ್ರೆ ಸ್ವಲ್ಪ ಆಗುತ್ತೆ, ಪರಾಗಸ್ಪರ್ಶ ಆಗುತ್ತೆ. ಸ್ವಲ್ಪ ನೀವು ಹೇಳಿದ್ರಲ್ಲಿ ತಿದ್ದುಪಡಿ ಮಾಡೋಣ ಅಂತ ಅನ್ನಿಸ್ತು. ಇತ್ತೀಚೆಗೆ ಬಾಳೆಹೊನ್ನೂರಿನ ತಜ್ಞರು ಹೇಳ್ತಾ ಇದ್ರು 6-8 ಗಂಟೆ ಬೇಕಂತೆ ಪರಾಗಸ್ಪರ್ಶ ಆಗ್ಲಿಕ್ಕೆ. ಆದ್ರೆ ಕಾಯಿ ಕಟ್ಲಿಕ್ಕೆ ಆ ಕ್ರಿಯೆ ಏನಿದೆಯೋ ಅದು 24-48 ಗಂಟೆ ಬೇಕು. ಅದೇ ಅದು ಅದ್ರ ಮಧ್ಯದಲ್ಲಿ ತಾವ್ ಹೇಳಿದಂಗೆ ಈ ಬಿಸಿಲು ಮಳೆ ಮತ್ತೇನೋ ವ್ಯತ್ಯಾಸ ಆಯ್ತಂದ್ರೆ ತೊಂದರೆ ಆಗ್ತದೆ. ಅದೇ ಬಿಸಿಲಾದ್ರೆ ಏನು ಅಂತ ತೊಂದರೆ ಆಗಲ್ಲ, ಮಳೆ ಆದ್ರೆ ತೊಂದರೆ ಆಗ್ತದೆ. ಹೌದು. 24 ಗಂಟೆ ಒಳಗೆ ಮಳೆ ಆದ್ರೆ ಫಸಲ್ಗೆ ತೊಂದರೆ ಆಗ್ತದೆ ಅಲ್ವಾ? ಹೌದು. ಭೇಟಿ ಮಾಡಬಹುದು. ಹೌದು, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಹೀಗೆ ಮಾತಾಡ್ತಾ ಹೋದ್ರೆ ಸಮಯ ಸಾಕಾಗುದಿಲ್ಲ, ಮುಂದಿನ ಕಾರ್ಯಕ್ರಮಗಳು ಬಿತ್ತರವಾಗಬೇಕು. ಇದುವರೆಗೂ ಸಂಪರ್ಕ ಮಾಡಿದ ನಿಮ್ಮೆಲ್ಲರಿಗೂ ಹಾಗೆ ಆಲಿಸಿದ ಇತರರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಶರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ ಅಂಗಡಿ. ಇನ್ನು ಇವತ್ತಿಗೆ ಇಲ್ಲಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಜೇನು ಸಾಕಾಣಿಕೆಯ ಅನುಭವ ಕುರಿತು ಮಾತನಾಡುತ್ತಾರೆ ವಿರಾಜಪೇಟೆ ತಾಲೂಕು ಕೊಳ್ತೋಡು ಬೈಗೋಡು ಗ್ರಾಮದ ನಡಿಕೇರಿ ಎಂಡಸಿ ಶುಭಯ್ಯ ಅವರು. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.

ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಕಕ್ಕಬ್ಬೆ ನಾಲಡಿಗರಂಗನ ಪೊನ್ನೋರ ತಂಡ ಒಕ್ಕಕಾರ ಇದೇ ಆದ್ಯವಾಯಿತು. ಇದೇ ಏಪ್ರಿಲ್ 23 ಪಿಂಜ 24 ಕಕ್ಕಬ್ಬೆ ಹೈಸ್ಕೂಲ್ ಪರಮಲು ಕೊಡವ ಒಕ್ಕಡೊಕ್ಕಡ ನಡುವ ಹತ್ರ ಕೇರ್ಬಲಿ ಪೈಪೋಟಿ ಏರ್ಪಡುತ್ತಿತ್ತು. ಎಂಟ್ರಿ ಫೀಸ್ 1000 ರೂಪಾಯಿ. ಪೆದ ಕೊಡಬೇಕು ಆಖಿರಿ ನಾಳು ಇದೇ ಏಪ್ರಿಲ್ 15. ಪೆದ ನೋಂದಾವಣೆ ಮಾಡಿಯೋಕೆ ಸಂಪರ್ಕ ಚಿರಿ ಪೊನ್ನೋರ ತಂಡ ಮಿಟ್ಟು, ಕಾವೇರಪ್ಪ, ಶಿವಾಜಿ, ಪಿಂಜ ಕಿರಣ್. ಕಾಲ್ 9845833107. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ರಾಷ್ಟ್ರೀಯ ಜೂನಿಯರ್ ಹಾಕಿ ತಂಡಕ್ಕೆ ಮೈತಾಡಿ ಗ್ರಾಮದ ಕುಂಡಚಿರ ಕುಟುಂಬದ ಶ್ರೀ ಬೆಳ್ಯಪ್ಪ ಪಟ್ಟು, ಸವಿತಾ ದಂಪತಿಯ ಮಗಳಾದ ಕುಮಾರಿ ತಾಜ್ ಬೆಳ್ಯಪ್ಪ ಅವರು ಆಯ್ಕೆಯಾಗಿರುತ್ತಾರೆ. ತಾಜ್ ಬೆಳ್ಯಪ್ಪ ಅವರ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸಿದ್ದಾರೆ ಶ್ರೀ ಸದ್ಗುರು ಸಮಾಜ, ಕುಂಜೀರ ಮತ್ತು ಕುಂಡಚಿರ ಕುಟುಂಬಸ್ಥರು. ಕುಂಜಿಲ ಗ್ರಾಮ ಪಂಚಾಯಿತಿಯ 2021-22 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆಯನ್ನು ದಿನಾಂಕ 6 ಬುಧವಾರದಂದು ಪೂರ್ವಾಹ್ನ 11 ವಿಎಸ್ಎಸ್ಎನ್ ಕಕ್ಕಬೆಯಲ್ಲಿ ನೋಡಲ್ ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ನಾಲ್ಕೇರಿ ಶ್ರೀ ಭಗವತಿ ದೇವಸ್ಥಾನ 12 ಕಾಲತ್ರ ನಮ್ಮೆರ ಮಾರಿಪತ್ಲ್ ಇಂದು ಬೈಟ್ ಅಂದಿ ಬೊಳಕ್ ದೇವಡ ಬಲಿ, ನಾಳೆ 14 ಪೊಲಕ 8 ಗಂಟೆಗೆ ನೃತ್ಯ ಬಲಿ ಅಲಂಕಾರ ಪೂಜೆ, ಏಳಂಗ್ ಬ್ಯಾಳಾಚೆ ಮಜ್ಜನ ಮಹಾಪೂಜೆ, 5 ಗಂಟೆಗೆ ದೇವಡ ಜಳಕ ದರ್ಶನ ಬಲಿ ವಸಂತ ಪೂಜೆ ನಡಪ. ಪ್ರತಿದಿನ ಕೂಳುದಾನ ಉಂಡು ಭಕ್ತಾದಿ ಎಲ್ಲ ಬರನುಂದು ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಣಿತ. ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ವಾರ್ತೆ. ಕಾನೂರು ಗ್ರಾಮದ ಒಟ್ಟೆಮಾಡ ಪಾರ್ವತಿ ಚಿನ್ನಪ್ಪ 86 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಒಟ್ಟೆಮಾಡ ಪಾರ್ವತಿ ಚಿನ್ನಪ್ಪ ಅವರ ತಾಮನೆ ಚಿಮ್ಮಣಿಮಾಡ. ಇವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ತನ್ನಿಮಾನಿ ಗ್ರಾಮದ ಕುಡಿಯರ ದಿವಂಗತ ಅರ್ಜುನ್ ಅವರ ಮಗ ಕುಟ್ಟಪ್ಪ ಮಣಿ ಅವರು ಇಂದು ಮಂಗಳೂರಿನಲ್ಲಿ ನಿಧನರಾಗಿರುತ್ತಾರೆ. 59 ವರ್ಷದ ಕುಟ್ಟಪ್ಪ ಮಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜ ಸಮಾಜ ಕಲ್ಯಾಣ ಇಲಾಖೆಯ ಕೂಟದ ನೆಲ ಇಂದು ಪಚ್ಚಕ್ರಾಂತಿರ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಐಂಡ ನೂಟ 15 ಪುಟ್ಟನ ನಾಳನ ಕೈಚತ್. ಈ ಕಾರ್ಯಕ್ರಮತ್ತು ಕೂಡಿಯಾಡಿತ ತಕ್ಕಬರಂದ ಶಾಸಕಂಗಳಾನ ಮಂಡೆಪಂಡ ಪಿ ಅಪ್ಪಚ್ಚು ರಂಜನವು ಡಾ ಬಾಬು ಜಗಜೀವನ್ ರಾಮ್ ಐಂಡ ಆದರ್ಶ ಚಿಂತನೆ ಇಂದೇಕು ಬೋಳಿಯಾಯಿತುಂಡು. ಶೋಷಿತಂಗ ದಮನಿತಂಗಡ ಪರ ಆಯಿತು ಪೋರಾಟ ನಡೆತನ ಮಾಜಿ ಉಪ ಪ್ರಧಾನಮಂತ್ರಿ ಬಾಬು ಜಗಜೀವನ್ ರಾಮ್ ಐಂಡ ಅವು ಕೃಷಿ ರಕ್ಷಣಾ ಸಚಿವಂಗಳಾಯಿತು ಸಲಚುಟ್ಟ ಸೇವೆ ಸ್ಮರಣೀಯ ಆಯ್ತುಂಡು ಅವು ಉಣಚಿ. ರಾಜ್ಯ ಬಯತುಳ ವರ್ಗತ್ರ ಆಯೋಗತ್ರ ಅಧ್ಯಕ್ಷಗಳಾದ ಕೆ ಜಯಪ್ರಕಾಶ್ ಹೆಗ್ಡೆ ಪಿಂಜ ಸದಸ್ಯಂಗ ಕೊಡಗು ಜಿಲ್ಲೆರ ನಾಲ್ನಾಡು ಅರಮನೆ ವ್ಯಾಪ್ತಿಲು ವಾಸ ಮಾಡಿಯಂಡುಳ್ಳು ಕಾಪಾಳ ಸಮಾಜತ್ರ ಇಂಡ ಜಾಗಕ್ಕೆ ಇಂದು ಪೋಯಿತು ಚರ್ಚೆ ನಡೆತಿತ್ತು ಮಾಹಿತಿ ಪಡೆದಂತೆ. ಶುರುದು ತಕ್ಕ ಬರಂದ ಕಾಪಾಳ ಸಮಾಜತ್ರ ಪ್ರಮುಖ ಕಾಪಾಳರ ತಮ್ಮಯ್ಯ ನಾಲ್ನಾಡು ಅರಮನೆ ವ್ಯಾಪ್ತಿಯಲ್ಲಿ 30 ದಂಡು ಕಾಪಾಳಂಗಡ ಮನೆ ಇಂಜಿತ್ತು ಸುಮಾರು 200 ಕಮ್ಮಿ ಜನ ಉಂಡು. ಮಡಿಕೇರಿ ತಾಲೂಕರ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತ್ರ ಕಾಪಾಳ ಜನಾಂಗತ್ರ ವಾಸ ಮಾಡಿಯಂಡು ಉಂಡು. ಕಾಪಾಳ ಜನಾಂಗತ್ರ ಇಂಗಳ ಅಕ್ಕತ್ರ ರಾಜಂಗ ನಾಲ್ನಾಡು ಅರಮನೆಕ್ಕೆ ಪಾರ ಕಾಪೋಕ್ಕೆ ಕಾಕಿಯ ಬಾತು ಕಾಪಾಳ ಅಣ್ಣಕ ಕಾವಲುಗಾರ ಕಾಪಾಡುವವು ರಕ್ಷಕಂಗ ಅನ್ನುವ ಅರ್ಥ ಉಂಡೆಂದು ಅವು ಅಣ್ಣಚಿ. ಅರಣ್ಯ ಇಲಾಖೆ ಪಿಂಗ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯರ ಕೂಟಾದ ನೆಲೆ ಇದೇ ಎಟ್ಟಾಂಜ ಪತ್ತಾಂಗತನೆ ನಡಪ ಕರ್ನಾಟಕ ಹಕ್ಕಿ ಹಬ್ಬ ಎಟ್ಟನೇ ಆವೃತ್ತಿ ಉದ್ಘಾಟನಾ ಕಾರ್ಯಕ್ರಮ ಇದೇ ಎಟ್ಟಾಂಗ ಒಯ್ಪದ 4 ಗಂಟೆಗೆ ನಗರತ್ರ ಕ್ರಿಸ್ಟಲ್ ಕೋರ್ಟ್ ನಡಪ.